ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448309994. PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ? ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್. ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ. ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು. ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್. ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200.